ನೀವು ಯಾರು ಒಂದ್ ಕಡೆ ನಿಲ್ಲೋದಿಲ್ಲ ನೀವು ನಿಂದಿರ್ತೀರಿ. ಅವುಗಳಿಗೆ ಆಹಾರ ಹುಡ್ಕೊಂಡು ಮತ್ತೆ ಬೇರೆ ಎಲ್ಲೋ ಬೇರೆ ಕಡೆ ಹೊಲದವ್ರು ಕರೀತಾರೆ, ಇನ್ನೆಲ್ಲೋ ನಮ್ಮೂರಲ್ಲ ಹುಡುಕಾಡ್ ಮೇಸ್ತ ಸರ್. ಇಷ್ಟೇ ದೂರ ಹೋಗಲ್ಲ, ದೂರ ಹೋಗಲ್ಲ. ಕೆಲವು ಬೆಳಗಾವಿ ಕಡೆಯಿಂದ ಎಲ್ಲ ಬರ್ತಾರೆ ಅವರೆಲ್ಲ, ಬೇರೆ ಬೇರೆ ಬೇರೆ ಕಡೆ ಎಲ್ಲ ಓಡಾಡ್ತಾರೆ. ಹಾಗ ನಿಮ್ದಿಲ್ಲ ಇಲ್ಲ ಸರ್, ಇಲ್ಲ ಊರಲ್ಲೇ ನಮ್ಮೂರ ರೈತರು ಕೂಡ ಹೊಂದಾಣಿಕೆ ಆಗಿ ಅವ್ರ ಹೊಲ್ದ ತರ್ಬೋದು, ಅವ್ರ ಹೊಲ ಕೇಳದ್ರಿ ಮೇಸದು. ಇಲ್ಲ ನಮ್ಮೂರ್ ಸುತ್ತಿನೇ ಇರ್ತೀವಿ ಸರ್. ಮತ್ತೆ ಬದ್ಲಿ ಊರ್ಗೆ ಹೋಗಿ ಸರ್. ಈಗ ಕುರಿ ಸಾಕಾಣಿಕೆ ತುಂಬಾ ಜಾಗೃತಿ ಇರಬೇಕು. ಯಾವಾಗ್ಲೂ ಕುರಿಗಳನ್ನ ಕಾಯೋದೇನಿದೆಯಲ್ಲ ಕಣ್ಗಾವಲು ಇರಲೇಬೇಕು. ಕಾಡು ಪ್ರಾಣಿಗಳ ಕಾಟ ಆಗಿರ್ಬೋದು ಅಥವಾ ಅವುಗಳಿಗೆ ಏನೇ ರೋಗ ರುಜಿನಗಳು ಬರ್ಬೋದು. ಕಾಡದ ಸರ್ ರೋಗ ರುಜಿನಗಳು ಜಾಸ್ತಿ ಇರ್ತದೆ. ಈ ಮಳೆಲಿದ್ದ ಸ್ಟಾರ್ಟ್ ಸರ್, ಕಾಲು ಬಾವು ಬರೋದು, ಕೊಳಗೂರು ಟೈಪ್ ಆಗೋದು ಸ್ಟಾರ್ಟ್ ಸರ್ ಮಳೆಗಾಲದಲ್ಲಿ. ಹ್ಞೂ ಈಗ ನೀವು ಆ ತರದ ಸಮಸ್ಯೆಗಳು ಅಂದ್ರೆ ಕುರಿಗಳಿಗೆ ರೋಗದ ಸಮಸ್ಯೆಗಳು ಬಂದ್ರೆ ಏನ್ ಮಾಡ್ತೀರಿ? ನಿಮ್ದೇ ಆಗಿರ್ತಕ್ಕಂಥ ಏನಾದರೂ ವೈದ್ಯ ಪದ್ಧತಿ ಇದೆಯಾ ಅಥವಾ ಸರ್ಕಾರಿ ಪಶು ಆಸ್ಪತ್ರೆಯ ವೈದ್ಯರನ್ನ ಅವಲಂಬಿಸ್ಕೊಂಡಿದ್ರ? ಹೇಗೆ ಸರ್ಕಾರಿ ಆಸ್ಪತ್ರೆ ಇದ್ದ ಹೊಸದ ತಂದು ಹಾಕ್ತೀವಿ ಸರ್ ಅವಕ್ಕೆ, ಅದಕ್ಕೂ ಆಗ್ಲಿಕ್ಕಪ್ಪ ಅಂದ್ರ ನಮ್ಮ ಕಡೆಗೆ ಇರ್ತಕ್ಕಂಥ ಕಳ್ಳಿ ಹಾಲು ಹಾಕ್ತಿವಿ ಸರ್ ಅದಕ್ಕೆ. ಯಾವ ಗಿಡದಾಗಿದ್ದ ಕಳ್ಳಿ ಹಾಲು ಯಾವ ರೋಗಕ್ಕೆ ಹಾಕ್ತೀರಿ? ಕೊಳಗು ರೋಗ ಇರುತ್ತೆ ಸರ್. ಕೊಳಗು ರೋಗ ಕಳ್ಳಿ ಹಾಲು ಹಚ್ಚಬೇಕು ಸರ್ ಅದು ಕಾಲಿಗೆ. ಕಾಲಿಗೆ ವಾಸಿ ಆಗುತ್ತ ಅದು? ವಾಸಿ ಆಗುತ್ತೆ ಸರ್. ಕಳ್ಳಿ ಹಾಲು ಹಚ್ಚಿದ್ರ ಅದು ಸೆಕ್ ಇಡತ್ರಿ, ಗಟ್ಟಿ ಆಗತ್ತೆ. ಗಟ್ಟಿಯಾಗಿ ಆ ಕ್ಯೂ ಅಂತಕ್ಕಂಥದ್ ಬಸ್ ಬರ್ತದೆ ಸರ್ ಅವರೇ, ಹಂಗಾಗಿ ಹೇಳವರ ಸರ್. ನಿಮ್ಗಿದು ಫಲಿತಾಂಶ ಸರ್ ಊರಾಗ ಭಾಳ ಆಲ್ಮೋಸ್ಟ್ ಆಲ್ ನಾವು ಇದೇ ಆದ್ರಿ ಸರ್. ಆದ್ರೆ ನೀವು ಆ ಚಿಕಿತ್ಸೆ ಕೊಡಿದ್ರಲ್ಲಿ ನೀವು ನಿಪುಣ ಸರ್. ಬೇರೆ ಕುರಿಯರು ಕರೀತಾರೆ ನಿಮ್ಮ? ಸರ್ ಕುರಿಯರ ಕರಿತಾರೆ ಸರ್. ಆಲ್ಮೋಸ್ಟ್ ಆಲ್ ಅದ್ರ ಕಲ್ತಕ್ಕಂಥ ವಿದ್ಯೆ ಇಲ್ಲಿ ಊರಾಗ ಜನರಿಗೇನು ಅನುಕೂಲ ಆಗಂತಾಗ ಕೈಯ ಒಳ್ಳಿರಲಿ ಕಾಲ್ ಒಳ್ಳಿರಲಿ ತಿಕ್ಕಿ ರೆಡಿ ಮಾಡ್ತದೆ ಸರ್ ಕೊಬ್ಬರಿ ಎಣ್ಣೆಲಿಂದ. ಕೊಬ್ಬರಿ ಎಣ್ಣೆಲಿಂದ ಅಂದ್ರೆ ನೀವು ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ನೀವೇ ಚಿಕಿತ್ಸೆ ಕೊಡ್ತೀರಿ? ಕೈ ಕಾಲು ಒಳಕಿದ್ರೆ ಒಳ್ಳಿದ್ರ ಬೋನ್ ಹಿಡ್ಕಂಡ್ರ ಉಸಲ್ ಹಿಡ್ಕಂದ್ರ ದುಬ್ಬದಾಗ ಉಸಲ್ ಹಿಡ್ತಿ ಸರ್. ಒಂದು ನರ ವೀಕ್ ಆಗುತ್ತ ಉಸಲ್ ಹಿಡ್ಕಂತಂದ್ರ ಬದುಕನ್ನ ಹೇಳ್ಬೇಕಾದ್ರ ವೀಕ್ ಆಗುತ್ತೆ ನರ. ಅದು ಆ ನರ ತಿಕ್ಕಿ ಸರಳ ರಕ್ತ ಚಲಾವಣೆ ಮಾಡಿಸ್ತಾನ. ಇದನ್ನೆಲ್ಲಿ ಕಲ್ತ್ರಿ ನೀವು ಸರ್? ಅದ ಇಲ್ಲೇ ಹೈಸ್ಕೂಲ್ ಆಗಿದ್ದಾಗ ಸ್ವಲ್ಪ ನಮ್ಮ ಅಪ್ಪಾರ್ದ ಕೀಲ್ ತಪ್ಪಿ ಸರ್ ರೊಂಡ್ಯಾಗ. ಕುರಿ ಕಟ್ಟೋದು ನೋಡ್ತಿದ್ವಿ ಸರ್ ಸಣ್ಣ ನೋಡ್ರಿದ್ವಿ ನಾವು. ಕಾಲ್ ಮುರ್ದ ಕಾಲ್ ಕಟ್ತಿದ್ರು ತಿಂಗಳ ದೇಡ್ ತಿಂಗಳ ಕಾಲ್ ಹತ್ಬೇಕಾದ್ರ ಅದು ಅದು ಕೀಲ್ ತಪ್ಪಿತ್ತು ಚಿಮ್ಮಲ್ಲಿಗೆ ಅಂತಂದು ಕೊಪ್ಪಳ ತೋರಿಸಿದ್ವಿ ಸರ್ ನಮ್ಮ ಅಪ್ಪಾರ. ಆ ಟೈಮ್ದಾಗ ಒಂದು ಔಷಧ ಕೊಡಿದ್ರಿ, ಔಷಧ ಚಿತ್ತಿಕ್ಬೇಕಂತಂದು ಒಂದೂವರೆ ತಿಂಗಳು ಸರ್ ನಮ್ಮ ಅಪ್ಪಾರು ಮಕ್ಕಂದಲ್ಲೇ ಮಕ್ಕಂತಿದ್ರಿ. ಒಂದೂವರೆ ತಿಂಗಳು ತಿಕ್ಕಿ ಕೀಲ ಕುಂದಿರಿಸಿ ಅಡ್ಡಾಡ್ಸಕ್ಕೆ ಹಚ್ಚಿದ್ವಿ ಸರ್. ನೀವೇ ಮಾಡಿದ್ರಿ? ನಾನೇ ರೆಡಿ ಮಾಡಿ ಸರ್. ಮೊದಲು ಎಲ್ಲಿ ತೋರಿಸಿದ್ರಿ ಪ್ರಯತ್ನ ಮಾಡಿದ್ರ? ತೋರಿಸಿ ಸರ್ ಒಂದ ಟೈಮ್ ಹೋಗಿ ತೋರ್ಸಕ್ಕ. ಅದಂದ್ರೆ ನನ್ನ ತಲೆ ಪೂರ್ವ ನಮ್ಮ ಅಜ್ಜಾರು ಮಾಡ್ತಿದ್ರಂತ್ರಿ ಅದನ್ನ. ಹಂಗಾಗಿ ಅದು ನಮ್ಗೆ ಸ್ವಲ್ಪ ತಲೆ ಆಗಿತ್ತು ಸರ್ ಮಾಡ್ಬೇಕು ಅನ್ನೋ ವಿಚಾರ. ಹಂಗಾಗಿ ಅದ್ರಲ್ಲಿದ್ದ ಆ ಎಣ್ಣೆ ಕೊಟ್ಟಿಂದ ಅವ್ರು ದವಾಖಾನೆಯಾಗ ಆ ಎಣ್ಣೆ ಹಚ್ಚಿ ತಿಕ್ಕಿ ಕೀಲ ಕುಂದಿರಿಸಿ ರೆಡಿ ಮಾಡಿ ಸರ್. ಅವ ಅಲ್ಲಿದ್ದ ಪಕ್ಕ ಕನ್ಫರ್ಮ್ ಆತ್ ನಾ ಕಲಿತಿನ ಅಂತಂದು. ಪ್ರತಿಯೊಬ್ಬರು ಬರ್ತಾರೆ ಸರ್ ಈಗ. ಹೌದಾ? ಹ್ಞೂ ಸರ್. ಈಗ ಇದೊಂದು ನೀವು ಸೇವೆ ಅಂತ ಮಾಡ್ತಾ ಇದ್ದೀರಾ? ಸೇವೆ ಸರ್. ದುಡ್ಡು ತಗೊಳ್ತೀರಾ? ಏನು ಸರ್ ಸೇವೆ ಸರ್. ನಂತಾಕ ಅದು ಹೊಟ್ಟೆ ಅಲ್ರಿ, ಅವ್ರು ಬೇಕಾದಷ್ಟು ಇದು ಮಾಡ್ತಾರ್ರಿ, ನಾನು ಅದಕ್ಕೆ ಹೊಟ್ಟೆ ಇದು ಮಾಡಲ್ರಿ. ಸೇವೆ ನಮ್ಗೇನ್ರಿ ವಿಶ್ವಾಸ ಮೇನ್ ಅಂದ್ರೆ ನರಗಳು ಹಿಡಿದ್ರೆ ಒಳಕಿದ್ರೆ ಬಟ್ಟಿ ಬಿದ್ರ ಬಟ್ಟಿ ಬಿದ್ರೆ ಹ್ಞೂನ್ರಿ. ಈಗ ನೀವು ಅದರಲ್ಲೇ ಫೇಮಸ್ ಇಲ್ಲಿ. ಹ್ಞೂ ಸರ್. ಇದ್ರ ಜೊತೆಗೆ ಮುಖ್ಯವಾಗಿ ಕುರಿ ಸಾಕೊಂಡು ಹೋಗ್ತಿದ್ರು. ಈ ಕುರಿಗಳಿಗೆ ಸಾಮಾನ್ಯವಾಗಿ ನೀವು ಮರಿಗಳನ್ನ ಆರಂಭದಲ್ಲಿ ತರುವಾಗ ಏನು ನೋಡಿ ತರ್ತೀರಿ? ತಳಿ ಕ್ವಾಲಿಟಿ ಅಂತವು ಆರಂಭದಲ್ಲಿ ತಂದಿದ್ದು ಕಮ್ಮಿ ಸರ್ ನಾವು. ಹಿರಿಯರು ಮಾಡಿದ್ರೆ ಮಾಡ್ಕೊಂಡು ಹೋಗಿ ಸರ್. ನೀವು ಬಂದಾಗ್ಲಿಂದ ಖರೀದಿ ಮಾಡೋದು ಏನ್ ಮಾಡಿಲ್ಲ? ಏನು ಸರ್ ನಾನು ಹೈಸ್ಕೂಲ್ ಮುಗಿಸಿ ಕುರಿ ಕಾಯಕ್ಕಿಂತ 80 ಬದುಕು ಸರ್. ಈ ನಮ್ಮ 300 ಬದುಕು ಸರ್. 80 ಇದ್ವಾ ಅವಾಗ? 80 ಸರ್. ಒಂದು ಟೈಮ್ ಆರಾಮ ಇಲ್ಲದಾಗ ಅದ ಸರ್ ಮೈಲೆಂಬ ಅಂತ ಕಾಣಿಸ್ಯಾನ ಸರ್ 2009 ಹತ್ರಾಗ. ಆ ಟೈಮ್ದಾಗ ಬರೀ 80 ಉಳಿದ ಸರ್ ನಮ್ಮನೆ ನಮ್ಮ ಅಪ್ಪರು ಅದಕ್ಕೆ ಭಯ ಪಟ್ಟು ಹೋಗೋದ್ ಬಿಟ್ಬಿಟ್ಟು ಸರ್. ಹಂಗ ನಮ್ದು ಹೈಸ್ಕೂಲ್ ಮುಗಿಸ್ತಾರ, ಹಂಗಾಗಿ ಅಲ್ಲಿ ಕುರಿ ಕಾಯಕ್ ನಾವು ಹೋಗಿ ಸರ್. ಅವಲ್ಲಿದ್ದ ಕಾಕಿ ಅಂತ ಬಂದಿರಿ. ಕಾಕಿ ಅಂತ ಬಂದಾಗ ಅಲ್ಲಿ ಮತ್ತೆ 300 ಕುರಿ ಆಗೈತ್ರಿ. ಈ 300 ಕುರಿ ಹ್ಞೂ ರೀ. ಈ 80 300 ಕುರಿ ಮಾಡಿದ್ರಿ. ಹ್ಞೂ ಸರ್. ವರ್ಷದಿಂದ ಆದಾಯ ಎಷ್ಟು ಬರ್ತದೆ ಒಂದು ವರ್ಷಕ್ಕೆ ನಿಮ್ಗೆ? ಒಂದು ವರ್ಷನೋ ಅಥವಾ ಬೇಕ್ ಬೇಕಾದಾಗೆಲ್ಲ ನೀವು ಆದಾಯ ತಗೋಬಹುದು? ಹೇಗೆ ಬೇಕ್ ಬೇಕಾದ ಸರ್ ಸಂದರ್ಭ ಈಗ ಮರಿ ವ್ಯಾಪಾರ ಟೈಮ್ ಬಂತಪ್ಪ ಅಂದ್ರ ಕಾಯಂ ರೀ, ತಿಂಗಳ ತಿಂಗಳ ಪಗಾರ ಬಂದಂಗ ಬರ್ತಾರೆ. ನೀವು ಎಲ್ಲಿ ಮಾರಕ್ ಹೋಗ್ತೀರಿ ಕುರಿನ? ನಾವು ಇಲ್ಲ ಊರಲ್ಲೇ ಮಾರ್ತೀವಿ ಸರ್. ಟೈಮ್ ಬಂದ್ರ ಕುಕ್ಕುಂಪಳ್ಳಿ ಸಂತಿಗೆ ಹೋಗ್ತೀವ್ರಿ, ಅಲ್ಲಿ ಮಾರ್ತೀವ್ರಿ. ಎಷ್ಟು ತಿಂಗಳ ಮರಿಗಳನ್ನು ಮಾರ್ತೀರಿ ನೀವು ಹೆಚ್ಚಾಗಿ? ನಾವು ಆಲ್ಮೋಸ್ಟ್ ಆಲ್ 1.5-2 ತಿಂಗಳೊಳಗ ಮಾರ್ತೀವಿ ಸರ್. 4-3 ಸಾವಿರ ಹಿಂಗೈತಿ ಮಾರ್ತೀವಿ. ಅವನ್ನ ಸಾಕಾಣಿಕೆ ಮಾಡೋರು ಈ ತರ

ಕುರಿ ಮಾರಾಟ ಮಾಡಿದ್ರೆ ಲಾಭ, ಕುರಿ ಹಿಕ್ಕೆ ಮಾರಾಟ ಮಾಡಿದ್ರೆ ಲಾಭ ಸರ್, ಕುರಿಯನ್ನ ಒಯ್ದು ಹೊಲದಲ್ಲಿ ತರಗಿದ್ರು ಲಾಭ ಸರ್, ಇಷ್ಟು ಲಾಭಗಳಿದಾವೆ. ಹ್ಞೂ ಸರ್, ಈ ಕುರಿ ಹಿಕ್ಕೆಯನ್ನ ನೀವು ಹೊಲದಲ್ಲಿ ತರಬಿದ್ರೆ ಅದು ನಿಮ್ಗೆ ಬರೋದಿಲ್ಲ ಸರ್, ಗೊಬ್ಬರ ಆಗಿ ಅದು ಹೊಲದಲ್ಲೇ ಹೋಗ್ತದೆ. ಹ್ಞೂ ಸರ್, ನೀವಾಗೆ ಒಂದು ಕಡೆ ಕುರಿಗಳನ್ನ ನಿಲ್ಲಿಸ್ಕೊಂಡು ಕುರಿ ಅದರ ಗೊಬ್ಬರವನ್ನ ಮಾರಾಟ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಮಾಡಿ ಸರ್? ವರ್ಷ ಮೂರ್ ತಿಂಗಳ ಆಟ ಅಂಗತಿ ಮಾಡ್ತೀವಿ. ಮೂರ್ ತಿಂಗಳ ಈ ಮಳೆಗಾಲ ಹೋತಂದ್ರ ಚಲೋ ಮತ್ ಹೊಲಕ್ ಹಾಕ್ತೀರಿ. ಮಳೆಗಾಲದಾಗ ಮೂರ್ ತಿಂಗಳ ಹೊಲ ಖಾಲಿ ಇರಲ್ರಿ, ಅವು ನಿಮ್ ಕಡೆ ಇಟ್ಕೊಳ್ತೀರಿ? ಹ್ಞೂ, ನಮ್ ಕಡೆ ಇಟ್ಕೊಂತೀವಿ. ಅವ್ನು ಅಡವಿ ಹಾಕಿ ಅಂತ ಗೊಬ್ಬರ ದುಂಡು ಮಾಡಿ ಅದನ್ನ 70 ರೂಪಾಯಿ ಚೀಲದಂಗ ಗೊಬ್ಬರ ಮಾರ್ತೀರಿ. 70 ರೂಪಾಯಿ ಚೀಲ? ಹ್ಞೂ ರೀ. ಚೀಲ ಅಂದ್ರೆ ಎಷ್ಟಿರ್ತದೆ ಅದು? 50 ಕೆಜಿ ಪಾಕೆಟ್ ಇರುತ್ತಲ್ಲ ಅದು. 50 ಕೆಜಿ ಪಾಕೆಟ್ 70 ರೂಪಾಯಿ. 70 ರೂಪಾಯಿ ಕಡಿಮೆ ಅನ್ಸುತ್ತೆ ರೇಟ್? ಜಾಸ್ತಿ ಹೆಚ್ಚು ಕಮ್ಮಿ ಅನ್ಸುತ್ತೆ ಅದು? ಹೆಚ್ಚು ಕಮ್ಮಿ ಆಗಿದೆಯಾ ಅಥವಾ ಜಾಸ್ತಿ? ಇಲ್ರಿ, ಹೋದ ವರ್ಷದಿಂದ 50 ವರ್ಷ 50 ರೂಪಾಯಿ ತಂದ್ರೆ ಸರ್, ಈ ವರ್ಷ 65 ತಂದ್ರೆ ಸರ್, ಈ ಸಾರಿ 70 ಕೊಡ್ಬೇಕಂತ ವಿಚಾರ ಮಾಡಿವಿ ಸರ್. ಅಲ್ಲಿ ಅವರು ಸರ್ 400-500 ರೂಪಾಯಿ ಒಂದು ಪಿ ಸಿ ಕೊಡ್ತಾರೆ ಸರ್ ಅವ್ರು. ಇದು ಆಂಧ್ರ ಹೋಗುತ್ತೆ ಸರ್, ಬಾಳೆಗಿಡಕ್ಕೆ. ಬಾಳೆಗಿಡಕ್ಕೆ ಹೋಗುತ್ತೆ ಸರ್. ಅವ್ರು ಒಂದು ಚೀಲ 400 ರೂಪಾಯಿ ಕೊಡ್ತಾರೆ? 400-500 ರೂಪಾಯಿ ತನಕ ಕೊಡ್ತಾರೆ. ಚೀಲ ಅಂದ್ರೆ ಯಾವ ಚೀಲ ಅವ್ರು? 50 ಕೆಜಿ. 50 ಕೆಜಿ ಇದೆ. ಹ್ಞೂ, ಮತ್ತೆ ನಿಮ್ಗೆ ತುಂಬ ಕಡಿಮೆ ಆಯ್ತಲ್ಲ ನಿಮ್ಗೆ. ನಮ್ಗೆ ಅದ ಕಮ್ಮಿ ಆಯ್ತು ಅಂದ್ರೆ ಅವ್ರು ಲೇಬರ್ ಕರ್ಕೊಂಬಂದು ತುಂಬಿಕೊಂಡು ಲಾರಿ ಬಾಡಿಗೆ ಇರ್ತಲ್ಲ ಸರ್. ಆಗ್ಲಿ, ಅಷ್ಟು ವ್ಯತ್ಯಾಸ ಅಂದ್ರೆ ನಾವು ಇಲ್ಲಿದ್ದ ತೊಗೊಂಡೋಗಿ ಅಲ್ಲಿ ಮಾರಕ್ಕೆ ಆಗಲ್ಲಲ್ರಿ. ಈಗ ಅವ್ರಿಗೆ ಅಲ್ಲೇ ಆಗಿರ್ತವ್ರೆ, ಅಲ್ಲೆಲ್ಲ ಅವರು ಅವ್ರ ಒಳಗೆ ಮಾತಾಡ್ಕೊಂಡಿರ್ತಾರೆ. ಈಗ ನಾವು ಇಲ್ಲಿ ಸುಳ್ಳ ಅಲ್ಲಿ ಎಲ್ಲೇ ಬಿದ್ದು ಕೆಟ್ಟ ಹೋಗ್ಬಿಡುತ್ತಾ, ಬೇಡ ಕೊಟ್ಟು ಬಿಡೋಣ ಅನ್ನೋ ವಿಚಾರಕ್ಕೆ ಕೊಡ್ತೀವ್ರಿ ನಾವು. ಹಂಗೂ ಕೊಡ್ಲಿಗ್ರಪ್ಪ ನಮ್ಮ ಹೊಲ್ದಾಗ ನಾವು ಹಾಕ್ತಿರ್ತೀವ್ರಿ ಒಂದು ಟೈಮ್. ಈಗ ನೀವು 3 ತಿಂಗಳು ಕುರಿಗಳನ್ನ ನಿಮ್ಮ ಹತ್ರ ಇಟ್ಕೊಳ್ತೀರಿ, ಅಂದ್ರೆ ಬೇರೆ ಒಂದತ್ರ ಅಡವಿ ಬೇರೆ ಅಡವಿಯಲ್ಲೆಲ್ಲ ಇಡ್ತೀರಿ. ಹ್ಞೂ ಸರ್. ಆ 3 ತಿಂಗಳಲ್ಲಿ ನಿಮ್ಮ 300 ಕುರಿಗಳಿಂದ ಎಷ್ಟು ಗೊಬ್ಬರ ಉತ್ಪಾದನೆ? ಒಂದು ದಿನಕ್ಕೆ 15-20 ಚೆಲ್ ಗೊಬ್ಬರ ಆಗುತ್ತೆ ಸರ್. 15-20 ಒಂದು ದಿನಕ್ಕೆ 15-20 ಚೆಲ್ ಗೊಬ್ಬರ. ಹ್ಞೂ, 300 ಕುರಿಯಿಂದ. ಹ್ಞೂ, ಅಷ್ಟು 3 ತಿಂಗಳಿಗೆ ಸುಮಾರು ಎಷ್ಟಾಗ್ಬಿಡ್ತದೆ ನಿಮಗೆ ಲೆಕ್ಕ ಹಾಕುತ್ತೆ ಸರ್? ಹ್ಞೂ ಹ್ಞೂ, ಒಂದು ದಿನಕ್ಕೆ 15-20 ಚೀಲ ನಿಮ್ಗೆ ಸಿಕ್ತದೆ. ಮಿನಿಮಮ್ 15 ಚೀಲ ಹೇಳಿ. 15 ಚೀಲ? 15 ಚೀಲ ಒಂದು ದಿನಕ್ಕೆ. ಒಂದು ದಿನಕ್ಕೆ? ಹ್ಞೂ ಸರ್. 450. ಹ್ಞೂ, ಒಂದು ತಿಂಗಳಿಗಾಗ್ಬಿಡುತ್ತೆ? ಹಾಂ ಸರ್, ಆಗುತ್ತೆ ಸರ್ ಅಷ್ಟು. ಓ, ಸೊ ಹಾಗಾಗಿ ಅಲ್ಲಿ ಸುಮಾರು ಎಷ್ಟು ಆದಾಯ ಸಿಗುತ್ತೆ ನಿಮಗೆಲ್ಲ? ಅದು ಭಾಳ ಲಮ್ಸಮ್. ನಿಮಗೆ ಒಂದು ಸೀಸನಲ್ಲಿ ಎಷ್ಟು ಲಾಭ ತೊಗೊಂಡಿದ್ರಿ ನೀವು? ಹೋದ ವರ್ಷದ ಆ ವರ್ಷ ರೀ 2018ರಲ್ಲಿ ಒಂದು ತಿಂಗಳಾಗಿತ್ತು ಸರ್, 14,000 ಆಗಿತ್ತು ಸರ್. 14,000. ಓಹೋ, ಈ ವರ್ಷ ಒಂದು 22,000 ಆಗಿದೆ ಸರ್. ಈಗ ಕುರಿ ಸಾಕಾಣಿಕೆದಾರರು ದುಡಿಮೆ ಇದೆ, ದುಡ್ಡು ಮಾಡೋದಕ್ಕೆ ಸಾಕಷ್ಟು ಅವಕಾಶಗಳಿವೆ. ಆಯ್ತು ಸರ್. ಆದರೆ ತಮ್ಮ ಕುಟುಂಬದ ಮಕ್ಕಳನ್ನು ಶಾಲೆಗೆ ಹಚ್ಚೋದಾಗಿರ್ಬೋದು, ಅವ್ರಿಗೆ ಶಿಕ್ಷಣ ಕೊಡಿಸೋದಾಗಿರ್ಬೋದು, ಇಂಥದಕ್ಕೆ ಹಿಂದೇಟಾಕ್ತಾರೆ ಸರ್. ಅದಂದ್ರೆ ಹಂಗತಿ ಜಾಡ್ ಬಂದ್ಬಿಡ ಸರ್. ಅದ ಈಗ ನಮ್ಮ ಅಜ್ಜ ಅದನ್ನ ಮಾಡ್ಕೊಂತ ಬಂದಿದ್ರಿ, ನಮ್ಮಪ್ಪರು ಅದನ್ನ ಮಾಡ್ಕೊಂತ ಬಂದಿದ್ರು, ಈಗ ನಾವು ಅದನ್ನ. ಆದ್ರೆ ನಮ್ಮ ಮಕ್ಕಳಿಗಿಂದ ಹಂಗತಿ ಮಾಡಕ್ ನಾವು ಬಿಡಲ್ಲ ಸರ್. ಅವ್ರ ಸಾಲಿಗೆ ಹಚ್ಚಬೇಕು ಸರ್. ಈಗ ನಾವು ಇಲ್ಲಿ 10th ಮುಗಿಸಿವಿ ಸರ್, ಅವ್ರ ಮುಂದೆ ಇನ್ನೂ ಓದಿಸ್ಬೇಕು ಸರ್. ನಾವು ತಿಳುವಳಿಕೆ ಇದ್ದಾರ ಸಮಿ ಹಂಗ ಅವ್ರನ್ನು ಮಾಡ್ಕೊಂತವ್ರ ನಮ್ಗೆ ಇದಿರಲ್ಲ ಸರ್. ನಾವು ಗಮನಿಸಿದ ಹಾಗೆ ಸರ್, ಕುರಿಕಾರರು ಬರ್ತಾ ಇದಾರೆ ಅಂದ್ರೆ ಅವ್ರ ಜೊತೆ ಮಕ್ಕಳು ಮರಿ ಎಲ್ಲ ಪಾಪ ಕರ್ಕೊಂಡು ಅಲೆಮಾರಿಗಳ ತರ ಅಡ್ಡಾಡ್ತಿರ್ತಾರೆ. ಇದು ಅವರ ಮುಂದಿನ ಭವಿಷ್ಯಕ್ಕೆ ಅಡ್ಡಿ ಆಗ್ತದಲ್ವಾ? ಈಗ ನಿಮಗೆ ಮಕ್ಕಳಿದ್ದಾರೆ. ಹ್ಞೂ ಸರ್. ಎಷ್ಟು ಜನ ಇದಾರೆ? ಹೋಗ್ಬೇಕಿದ್ರೆ ಹೆಣ್ಮಕ್ಳು. ಹೆಣ್ಮಕ್ಳು ಹೋಗ್ಬೇಕ್ರಿ? ಈಗ ನೀವಂತೂ ಇಲ್ಲೇ ಊರಲ್ಲಿ ಇರ್ತೀರಿ ನೀವು? ಹ್ಞೂ ಸರ್. ನೀವು ಬೇರೆ ಎಲ್ಲೂ ದೂರ ಹೋಗಲ್ಲ? ಇಲ್ಲ ಸರ್, ಒಟ್ಟಾವಲ್ಲ ಸರ್, ನಮ್ಮ ಊರು. ಹಾಗಾಗಿ ನಿಮ್ಗೆ ಆ ಸಮಸ್ಯೆ ಬರಲ್ಲ? ಬರಲ್ಲ. ಮಕ್ಕಳಿಗೆ ಶಿಕ್ಷಣ ಕೊಡಿಸ್ತೀರಿ? ಹ್ಞೂ ಸರ್. ಈಗ ನೀವು ಇನ್ನೊಂದು ಆದಾಯದ ಮೂಲ ಇದೆ ಕುರಿ ಸಾಕಾಣಿಕೆಯಲ್ಲಿ, ಅಂದ್ರೆ ರೈತರ ಹೊಲದಲ್ಲಿ ಕುರಿಗಳನ್ನ ತರಬಹುದು. ಹ್ಞೂ ಸರ್. ಇದು ಯಾವ ರೀತಿ ಒಪ್ಪಂದ ಇರ್ತದೆ ರೈತರಿಗೂ ನಿಮಗೂ? ಒಪ್ಪಂದ ಏನಿಲ್ಲ ಸರ್, ನಾವು ತರ್ಬಿಡ್ತೀವಿ ಸರ್, ನಮ್ಗೆ ಸಕ್ರಿ ಚಾಪುಡಿ ಬೆಲ್ಲ ಅಂತ ಅವರು ಒಂದು 50-60-100 ರೂಪಾಯಿ ರೊಕ್ಕ ಕೊಡ್ತಾರೆ ಸರ್ ಒಂದು ದಿನಕ್ಕೆ. ದಿನಕ್ಕೆ ಏನೋ ತಿನ್ನಕ್ ಕಾಳು ಇಲ್ಲ ಅಂದ್ರೆ 5-10 ಸಾವಿರ ಹಿಂಗತಿ ಅವ್ರ ಅನುಕೂಲ ಮ್ಯಾಗ್ರಿ. ಈಸ್ ಕೂಡ ಅಂದ್ರೆ ಅವ್ರ ಆಸಲ್ಪ ಈಸ್ ಕೊಡ್ತೀವಿ ಒಂದು ಅನುಕೂಲ ಮ್ಯಾಗ ಕೊಡ್ತಾರೆ ಸರ್. ಕಾಳು ಕೊಡ್ತಾರೆ? ಹ್ಞೂ ಸರ್. ಕಾಳು ಕೊಡ್ತಾರೆ, ದಿನ 100-200 ರೂಪಾಯಿ ಖರ್ಚು ಕೊಡ್ತಾರೆ ಸರ್. ಇಷ್ಟೇನಾ? ಇಷ್ಟೇ ಸರ್. ಬೇರೆ ಏನೂ ಇಲ್ಲ? ಏನು ಸರ್, ಅವ್ರ ಹೊಲ ಪೊಲ ಹಾಳಾಗಿರ್ತಾವಲ್ಲ ಸರ್, ಪೀಕು ಕೋದಿಂದೆ ಹೊಲ ಖಾಲಿಯಾಗಿರುತ್ತೆ ಸರ್, ಆ ಟೈಮ್ದಾಗ ಮೆಷಿನ್ ಕೊಡ್ತೀವಿ. ಅಂದ್ರೆ ನಿಮ್ಗೆ ಅಲ್ಲಿ ಹೆಚ್ಚು ಆದಾಯ ಇಲ್ಲ ಅಂತೀರಾ? ಇಲ್ಲ ಸರ್, ಅವರ ನಮ್ಮ ಮತ್ತೆ ಮಧ್ಯೆ ಅನುಕೂಲ ಮಾಡ್ಕೋಬೇಕು ಸರ್. ನಾವು ಆದಾಯ ಇದ್ರೂ ಸರ್ ದುಡ್ಡು ತಗೊಳ್ತಾರಲ್ವಾ, ಇಷ್ಟು ದಿನ ಇಲ್ಲಿ ತರಬಿದ್ರೆ? ಹಾ, ಕೊಡ್ತಾರೆ ಸರ್, ಅದನ್ನ ದುಡ್ಡು ಕೊಡ್ತಾರೆ ಸರ್. ಎಷ್ಟು ತಗೊಳ್ತೀರಿ ನೀವು ಸಾಮಾನ್ಯವಾಗಿ? ನಾವು ಸಾಮಾನ್ಯವಾಗಿ ಅಂದ್ರೆ 60-70-100 ಲಾಸ್ಟ್ ಸರ್. ಬದುಕಿ ಹಂಗಂಗೆ ಇರ್ತಾವ ಹಂಗೆ ಲೆಕ್ಕ ಸರ್ ದಿನಕ್ಕೆ. ಹ್ಞೂ, ಒಂದು ತಿಂಗಳಿಗೆ 3,000 ರೂಪಾಯಿ. ಹ್ಞೂ ಸರ್. ಈಗ ಒಂದು ಹೊಲದಲ್ಲಿ ಎಷ್ಟು ತಿಂಗಳು ನೀವು ಇದು ಮಾಡ್ತೀರಿ? ನಾವು ಅನುಕೂಲ ಮ್ಯಾ ಸರ್, 4 ದಿನ ಹಾಕ್ತೀವಿ ಒಬ್ರಿಗೆ, ಒಬ್ಬೊಬ್ರಿಗೆ 10 ದಿನ ಹಾಕ್ತೀವಿ, ಒಬ್ರಿಗೆ ತಿಂಗಳಂಗಟ್ಲೆ ಹಾಕಿರ್ತೀವಿ. ಹೊಲ ಅವ್ರದ್ದು ಹಂಗಂಗೆ ಇರುತ್ತೆ, ಹಂಗಂಗೆ ಅನುಕೂಲ ಮ್ಯಾಗ ಹಾಕ್ತೀವಿ ಸರ್. ಈಗ ಅಂದ್ರೆ ಊರಾಗ ಬಂದಿಂದ ಎಲ್ಲರಿಗೆ ಹಾಕ್ಬೇಕಲ್ಲ ಸರ್ ಅನುಕೂಲ ಮ್ಯಾಗ. ಈಗ ಕುರಿ ಸಾಕಾಣಿಕೆಯಲ್ಲಿ ಒಂದು ನಿಮ್ಮ ಕುರಿ ಹಿಕ್ಕೆಯನ್ನ ಗೊಬ್ಬರ ಪಾಕೆಟ್ ಮಾಡಿ ಮಾರಾಟ ಮಾಡ್ತೀರಿ, ಜೊತೆಗೆ ಕುರಿ ಮಾರಾಟದಿಂದನೂ ಒಂದ್ ಕಡೆಗೆ ಲಾಭ ಇದೆ. ಇದು ನಿಮ್ಗೆ ನಿರಂತರ 12 ತಿಂಗಳುಗಳು ಸಹಿತ ದುಡಿಮೆ ಇದೆ? ದುಡಿಮೆ ಸರ್. ಹೌದಾ? 12 ತಿಂಗಳು. ಇದ್ರ ಮಧ್ಯೆ ನೀವು ಕೃಷಿ ಮಾಡ್ತಾ ಇದ್ರಲ್ವಾ, ಅದಕ್ಕೆ ಹೆಂಗೆ ಸಮಯ ಇಡ್ತೀರಿ ನೀವು? ಸಮಯ ಇಡ್ತೀವಿ ಸರ್, ಆಳು ಇಟ್ಕೊಂಡಿರ್ತೀವಿ ಸರ್. ಈ ಅಗಲಿತ್ತು ಟೈಮ್ದಲ್ಲಿ ಬೆಳಿಗ್ಗೆ ಅಷ್ಟು ಕೆಲಸ ಮುಗಿಸಿ ಅವ್ರನ್ನ ಊಟ ಮಾಡಿಸಿ ಕಳಿಸಿರ್ತೀವಿ ಸರ್. ಯಾರಿಗೆ? ಕುರಿಯ ಹೋಗರ್ಗೆ. ಹೋಗರ್ಗೆ? ಅಲ್ಲಿದ್ದ ಬಂದು ಮನೇಲಿ ಎತ್ತದ ಸರ್. ಅವಕ್ಕೆ ನೀರು ಕುಡಿಸ್ಕೊಂಡು ಮನ್ಯಾಗ ಮನ್ಯಾಗ ಹಿರಿಯರ್ ಅದಾರ್ರಿ, ಅವ್ರು ಮೀಸಿರ್ತಾರೆ ಎತ್ತು. ಆ ಎತ್ತು ಹೊಡ್ಕೊಂಡು ಗಳೆಕ್ ಹೋಗಿ ಸರ್. ಗಳೆಕ್ ಹೋಗಿ ಮತ್ತೆ 3:45 ಬಂದು ಮತ್ತೆ ಕುರಿಯಕ್ ಹೋಗ ಸರ್. ಹಿಂಗತಿ ಅನುಕೂಲ ಮಾಡ್ಕೊಂಡು ಅದನ್ನೇ ನಡೆಸ್ತೀವಿ ಸರ್. ಈಗ ಸಾಮಾನ್ಯವಾಗಿ ಕುರಿ ಸಾಕಾಣಿಕೆ ಕುರಿಗಳ ಜೊತೆಗೆ ನೀವು ಜಾಸ್ತಿ ಇರ್ತೀರಿ, ಒಡನಾಟ ಇರ್ತದೆ, ಅವುಗಳನ್ನ ಮುಟ್ತೀರಿ, ಎಲ್ಲ ಮುಟ್ತೀರಿ. ಕೆಲವು ಕಾಯಿಲೆಗಳು ಪ್ರಾಣಿಗಳಿಂದ ಮನುಷ್ಯನಿಗೆ ಹರಡ್ತವೆ ಅಂತ ಹೇಳ್ತಾರೆ, ಈ ತರ ಸಮಸ್ಯೆಗಳು ನಿಮ್ಗೆ ಇಲ್ಲ ಸರ್? ಈ ತರ ಅಂತ ನಮ್ಗ ಇಲ್ಲಿ ಒಟ್ಟ ಆಗಿಲ್ಲ ಸರ್. 10 ವರ್ಷ ಆಯ್ತು ಸರ್ ನಾ ಕಾಯಿಲೆ. ಆರೋಗ್ಯ ಪುಷ್ಟವಾಗಿದ್ದೀರಿ ನಮ್ಗೆ. ಆಲ್ಮೋಸ್ಟ್ ಆಲ್ ವರ್ಷಕ್ಕೆ ಒಂದ್ ಸರಿ ಆರಾಮ ಇಲ್ಲ ಅವ್ಕಾರ ದೊಡ್ಡ ಆಗದ ಸರ್. ನಮ್ಗೆ ಆರಾಮ ಹೋದ್ರೆ ಗಡ ಆರಾಮ ಆಗೋದು ಅಪರೂಪ. ಸಮಸ್ಯೆ ಏನಿಲ್ಲ? ಸಮಸ್ಯೆ ಏನಿಲ್ಲ, ಕುರಿಗಳ ಜೊತೆಗೆ ಜೀವನ ಮಾಡ್ತಾರೆ. ಆರೋಗ್ಯದ ಮೇಲೆ ಯಾವ ರೀತಿಯ ನಿಮ್ಗೇನು ಏನಿಲ್ಲ ವ್ಯತ್ಯಾಸ? ನಾವು ಯಾವಾಗ ದಷ್ಟು ಮುಷ್ಟವಾಗಿ ಇರ್ತಾರೆ. ಕುರಿ ಹಾಲು ಬೇಡಿಕೆ ಜಾಸ್ತಿ ಇರುತ್ತೆ ಅಂತಾರೆ. ಹೌದಾ? ಬೇಡಿಕೆ ಇರುತ್ತೆ ಸರ್. ನಾವು ಕುರಿಯರ್ ಹಾಲು ಮಾರಲ್ಲ ಸರ್. ಅದು ಕುರಿಯ ಹಾಲು ಮಾರಿದ್ರೆ ಅದು ಇದು ಉಳಿಯಲ್ಲ ಸರ್. ಹಿಂದಲಿದ್ದ ಹೇಳ್ತಾರೆ ಸರ್. ನಂಬಿಕೆನ? ನಂಬಿಕೆ ರೀ ಸರ್. ಯಾರ ಕೇಳಿ ಇದ್ದಾಸ್ ಒಟ್ಟು ಹಿಂಡ್ ಕೊಡೋದು ಸರ್. ಮಾರಲ್ರಿ ಸರ್. ಮಾರಲ್ಲ, ಮಾರಲ್ರಿ, ರೊಕ್ಕಕ್ಕೆ ಮಾರಲ್ರಿ. ಕುರಿಯ ಹಾಲು ಯಾಕೆ ಬಂದು ಹೋಯ್ತಾರೆ, ಏನ್ ಸಮಸ್ಯೆ ಅಂತ ಬಂದು ಹೋಯ್ತಾರೆ? ಅದು ಅಡವಿ ಮ್ಯಾಗ ಎಲ್ಲಾ ಸಸಿ ಗಿಡಗಳನ್ನು ಎಲ್ಲದ ತಿನ್ನ ಸರ್. ಅದು ಸ್ವಲ್ಪ ಗಟ್ಟಿ ಹಾಲ್ರಿ ಸರ್. ಶ್ರೇಷ್ಠ ಆಗಿ ಕಾಡಿನ ಕಾಲು ಮುರಿದ್ರು, ಕೈ ಮುರಿದ್ರು, ಗುಳಿ ಕುಡಿರ್ತಾರೆ ಸರ್ ಅವ್ರಿಗೆ. ಮೇಕೆ ಹಾಲು ಕುಡಿರಿ ಅಂತ. ಮೇಕೆ ಹಾಲು ಅದು ಕರಿಯಾಡಿನಲ್ಲ ಅಷ್ಟ ಶ್ರೇಷ್ಠವಾಗಿದ್ರೆ ಅದಕ್ಕೆ. ಅದನ್ನ ಅಷ್ಟ ಕೊಡ್ಬೇಕ್ರಿ. ಅಂತವ್ರು ಯಾರಾದ್ರೂ ಬಂದು ಕೇಳಿದ್ರೆ ಹಿಂಡ್ ಕೊಡ್ತೀವಿ ಸರ್. ನಿಮ್ಮಲ್ಲಿ ಮೇಕೆ ಸಾಕ್ತೀರಾ? ಎಲ್ಲ ಮಿಕ್ಸ್ ಸರ್. ಎಲ್ಲ ಮಿಕ್ಸ್? ಎಲ್ಲ ಮಿಕ್ಸ್. ಅವ್ನು ಹಿಂಡ್ ಕೊಡ್ತೀರಿ? ಹ್ಞೂ. ಅವ್ರ ಹತ್ರ ಏನು ನೀವು ಕಾಸು ತಗೋ? ಏನಿಲ್ಲ ಸರ್, ಒಟ್ಟ ಕಾಸು. ಅಂದ್ರೆ ಕುರಿ ಕಾಯೋರು ಕುರಿ ಹಾಲನ್ನ ಮಾರ್ಕೊಳ್ಬಾರ್ದು? ನಂಬಿಕೆ? ಅದೊಂದು ನಂಬಿಕೆ ಸರ್. ಎಂದೂ ಆಗಿಲ್ಲ, ಎಂದೂ ಆಗಿಲ್ಲ. ಯಾರು ಮಾಡೋದು? ಮಾರಿಲ್ಲ ಸರ್ ಯಾರು. ಈಗ ಅದಕ್ಕೆ ಹಾಲು ಮಾಡಿದ್ರೆ ಕಿಮ್ಮತ್ ಉಳಿಯಲ್ಲ ಸರ್. ಕುರುಬಂದು ಕುರುಬನ್ ಕುರುಬನ್ ಕಿಮ್ಮತ್ ಉಳಿಯಲ್ಲ ಹಾಲು ಮಾರಿದ್ರೆ. ಮೇನ್ ಅದ ಸರ್, ಅದೊಂದು ನಂಬಿಕೆ ನೋಡಿ. ಅದೊಂದು ಗತ್ತೆ ಇರ್ತದೆ. ಹ್ಞೂ ಸರ್, ಅದಕ್ಕಾದಂತ ಒಂದು ಶ್ರೇಷ್ಠ ಐತೆ, ಗೌರವ ಇದೆ. ಹ್ಞೂ ಸರ್, ಶ್ರೇಷ್ಠತೆ ಇದೆ. ಒಳ್ಳೇದು ಶಂಕರಪುರೆ, ನಿಮ್ಮ ಮಾತನ್ನು ಕೇಳ್ತಾ ಇದ್ರೆ ತುಂಬಾ ಖುಷಿ ಆಗ್ತದೆ. ಈಗ ನಿಮ್ಗೆ ಎಷ್ಟು ವರ್ಷ ವಯಸ್ಸು? ಈಗ ನಮ್ಗೆ 26 ವರ್ಷ. 26 ವರ್ಷ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಿ? ನಮ್ಮ ಮನೆಯಲ್ಲಿ 10 ಜನ ಇದೆ ಸರ್. 10 ಜನ? 10 ಜನ. ಯಾರ್ಯಾರು ಇದ್ದೀರಿ? ನಮ್ಮ ಅಳಿದ್ರ ಅದಾರ ಇಬ್ರು. ನಾವಿಬ್ರು ಗಂಡೆ ಅಂತ, ನಮ್ಮ ಮಗಳು, ನಮ್ಮ ಅಣ್ಣರ ಮಕ್ಕಳು 3 ಜನ ಅದಾರೆ. ಎಲ್ಲರೂ ಇಲ್ಲೇ ನಿಮ್ದು ನಿಮ್ಮೊಟ್ಟಿಗಿದ್ದಾರೆ? ನಿಮ್ಮ ಅಣ್ಣನ ಕುಟುಂಬ ನಿಮ್ಮೊಟ್ಟಿಗಿದೆ? ಇಲ್ಲ ಸರ್, ಅವ್ರು ಬ್ಯಾರೆ ಅದ್ರ ಸರ್. ಆ ಹುಡುಗರು ಇಲ್ಲೇ ಇರ್ತಾವ ಸರ್. ಮೂರು ಹುಡುಗರು. ನಮ್ಮ ಅವ್ರನ್ನ ನೀವು ನೋಡ್ಕೊಳ್ತೀವಿ? ಹ್ಞೂ, ನಾವು ನೋಡ್ಕೊಂಡು. ಅವ್ರನ್ನ ಶಾಲೆ ಗಿಲೆಗೆ ಹಾಕ್ತೀರಾ? ಬರೀ ಶಾಲೆ ಹೋಗ್ತಾರೆ ಸರ್ ಅವ್ರು. 3 ಶಾಲೆ ಹೋಗ್ತಾರೆ. ನಿಮ್ಮ ಹಳೆ ಅಂದ್ರೆ? ಹಳೆ ಅಂದ್ರೆ ಅವ್ರು ಅಲೆ ನಮ್ಮಂಗದಾರ್ರಿ, ಕುರಿ ಹೋಗ್ತಾರೆ. ಒಬ್ಬತ್ತ ಒಬ್ಬತ್ತ ಹಂಗ ಊರ ಊಟ ಮಾಡಿ ಗೆಳೆದ ಉಸ್ತುವಾರಿ ನೋಡ್ಕೊಂತಾನ್ರಿ. ಈಗ ಒಟ್ಟು ಒಂದು 10 ಜನ ನಿಮ್ಮ ಮನೇಲಿ ಇದ್ದೀರಿ. 10 ಜನಕ್ಕೂ ನಿಮಗೆ ನಿಮ್ಮ ಕುರಿಯ ಮಾರಾಟದಿಂದ ಆಗಿರೋದು, ಗೊಬ್ಬರದ ಮಾರಾಟದಿಂದ ಆಗಿರೋದು, ಈ ಆದಾಯ ನಿಮ್ಮ ಕುಟುಂಬ ನಿರ್ವಹಣೆಗೆ ಅನುಕೂಲ ಆಗಿದೆ? ಅನುಕೂಲ ಆಗಿದೆ. ಉಳಿತಾಯ ಗಿಡತಾಯ ಆಗ್ತದ ಅಥವಾ ಆಗತ್ತೆ? ಸಮ ಆಗುತ್ತಾ? ಇಲ್ಲ, ಉಳಿತಾಯ ಆಗುತ್ತೆ ಸರ್. ಖರ್ಚಿಗೂ ಆದಾಯಕ್ಕೂ ಸಮ ಉಳಿತಾಯ ಆಗುತ್ತೆ. ಮನೆಯದೆಲ್ಲ ಖರ್ಚು ವೆಚ್ಚ ಎಲ್ಲ ಒತ್ಕೊಂಡು ಹೋಗಿ ಸರ್. ಕುರಿ ಖರ್ಚನ್ನ ತೆಗೆದು ನಮಗೆ ಬಲು ಬರಂದ್ರೆ 80,000-90,000 ಆರಾಮ ಬರುತ್ತೆ ಸರ್. ಸಾಲ ಸೌಲಭ್ಯಗಳು? ಸಾಲ ಸೂಲ ಅನುಕೂಲ ಆಗುತ್ತೆ ಸರ್. ಸಾಲ ಮಾಡ್ಕೊಂಡಿದ್ರೆ? ಇದುವರೆಗೆ ಮಾಡ್ಕೊಂಡಿದ್ವಿ ಸರ್. ಹೋದ ವರ್ಷ 80 ಬದುಕು ತಂದ್ವಿ ಸರ್. ಕಮ್ಮಿ ಇದ್ವಿ ಸರ್, 80 ಬದುಕು ತಂದ್ವಿ. 80 ಬದುಕು? ಕುರಿ ತಂದ್ವಿ, 80 ಕುರಿ ತಂದ್ವಿ. 6,000-7,000 ಕೊಟ್ಟು 80 ಕುರಿ ತಂದ್ರ ಬ್ಲೂಟಾನ್ ಅಂತಂದ ಕಾಯಿಲೆ ಬಂತ್ರಿ. ಅದು ಅದು ಬಂದಾಗ 40 ಬದುಕು ಲುಕ್ಸಾನ ಆತ ಸರ್. ಸತ್ತೋದ್ವಾ? ಹ್ಞೂ ಸರ್. ಇಲ್ಲಿ ಹಾಕಿದ್ರು ಈ ತರದ ಲಕ್ಷಣ ಆಗ್ತಿರ್ತದೆ? ಆಗ್ತದೆ ಸರ್. ವರ್ಷ ಎಷ್ಟಾಗುತ್ತೆ ಈ ತರ ಸಮಸ್ಯೆ? 10 ವರ್ಷ ಕಾದಿನ ಅಂದ್ರೆ ಸರ್, ಹೋದ ವರ್ಷನಷ್ಟು ಆಗಿಲ್ಲ ಸರ್. ಯಾವಾಗಲೂ 10-15-20 ಲಾಸ್ಟ್ ಹಾಕಿದ್ರು ರೀ. ಹೋದ ವರ್ಷ 40 ಬಾಳ ಚೆನ್ನಾಗಿತ್ತು. ಅಂದ್ರೆ ವರ್ಷ ಒಂದು 10 ಕುರಿ ಸಾಯ್ತವ? ಆಯ್ತು, ಕಾಮನ್ ಆಯ್ತು. ಅವು ಚಿಕ್ಕ ಉದ್ಯೋಗ ಸಾಯ್ತವ? ಇಲ್ಲ, ದೊಡ್ಡ ಉದ್ಯೋಗ ಸಾಯ್ತವ್ರಿ. ಚಿಕ್ಕ ಉದ್ಯೋಗನು ಸಾಯ್ತವ್ರಿ, ದೊಡ್ಡವಾದಾಗ ಸಾಯ್ತವು. ಒಟ್ಟು ವರ್ಷಕ್ಕೆ ಅಂತಲ್ಲ ಅಂದ್ರೆ ಒಂದು 30-35 ಅಂತೂ ಮಿನಿಮಮ್ ಲಕ್ಷ ಆಗುತ್ತೆ. ಅಷ್ಟೇ, ಮರೀ ದೊಡ್ಡವು ಎಲ್ಲ ಇಡುತ್ತೆ. ಎಲ್ರಿಗೂ ಒಂದೊಂದು ತಮ್ಮ ಆದಾಯದಿಂದ ಒಂದು ಮನೆ, ಚಲೋ ಮನೆ ಕಟ್ಸ್ಬೇಕು, ಚೆನ್ನಾಗಿದ್ದಾಗಬೇಕು, ಇಂಥವೆಲ್ಲ ಆಗಿದೆ? ಆಗಿದೆ ಸರ್. ಒಳ್ಳೆ ಮನೆ ಕಟ್ಸ್ಕೊಂಡಿದ್ರಿ? ಹ್ಞೂ, ಮನೆ ಕಟ್ಸೀನಿ ಸರ್. ಜಗ ಇಟ್ಕೊಂಡ್ವಿ ಸರ್. ನಮ್ಮ ಅಣ್ಣರಿಗೆ ಏನು ಒಂದು ಜಗ ಹಿಡಿದು ಮನೆ ಹಾಕ್ಸಕ್ಕೆ ವ್ಯವಸ್ಥೆ ಮಾಡಿ ಸರ್.

ಆ ತೇವಾಂಶವನ್ನ ಸುಮಾರು 60% ನಾವು ತೇವಾಂಶವನ್ನ ನಿರ್ವಹಣೆ ಮಾಡಬೇಕು. ತೇವಾಂಶ ನಿರ್ವಹಣೆ ಆಗ್ಬೇಕಾದ್ರೆ ನಾವು ಈ ಒಂದು ತೊಟ್ಟಿಗೆ ನೆರಳನ್ನು ಮಾಡಬೇಕು. ಯಾವುದೇ ಒಂದು ಸುತ್ತಲೂ ಗರಿಗಳ ಮುಖಾಂತರ ಆಗಲಿ ಒಂದು ಕೋಲ್ಗಳನ್ನ ನಡೆಸಿ ಮೇಲೆ ಗರಿ ಹಾಕಿ ಅದನ್ನ ನಾವು ನೆರಳು ಮಾಡಿ ಆ ತೇವಾಂಶನ ನಿರ್ವಹಣೆ ಮಾಡಬೇಕು. 15 ದಿನಗಳ ನಂತರ ನಾವು ಸುಮಾರು 100 ಎರೆಹುಳು ಈ ಒಂದು ತೊಟ್ಟಿಯಲ್ಲಿ ಬಿಡಬೇಕು. ಅದು ಯುಡ್ಲಸ್ ಇಜಿನಿ ಅಂತ ಒಂದು ಜಾತಿಗೆ ಸೇರಿದಂತ ಎರೆಹುಳು. ಇದು ಏನ್ ಮಾಡುತ್ತಪ್ಪ ಅಂದ್ರೆ ಒಂದು 3 ತಿಂಗಳಾಗಿ ಎಲ್ಲಾ ಒಂದು ಹದವಾದಂತಹ ಗೊಬ್ಬರವನ್ನ ತಿಂದು ಇದು ಹಿಕ್ಕಿ ಹಾಕುತ್ತೆ. ಈ ಹಿಕ್ಕಿ ಹಾಕಿದ ನಂತರ ನಮಗೆ ಯಾವ ರೀತಿಯಪ್ಪ ಅಂದ್ರೆ ಈ ಚಹಾ ಪುಡಿ ಸೋಸಿದ ನಂತರ ಬರ್ತಲ್ಲ ಆ ತರ ನಮಗೆ ಈ ಒಂದು ಗೊಬ್ಬರ ಕಾಣುತ್ತೆ. ಆವಾಗ ಕಂಡಾಗ ನಾವು ಏನ್ ಮಾಡ್ಬೇಕು, ಒಂದು ಕಾಣೆಯಲ್ಲಿ ಇರ್ತಕ್ಕಂತ ನೀರನ್ನ ನಾವು ಹೊಡೆಯೋದನ್ನ ನಿಲ್ಲಿಸಬೇಕು. ನಿಲ್ಲಿಸಿದಾಗ ಹುಳುಗಳು ಕೆಳಗೆ ಹೋಗ್ತವೆ. ನಂತರ ಬಂದಂತ ಮೇಲ್ ಪದರಲ್ಲಿ ಚಾಪುಡಿ ಆಕಾರದ ಒಂದು ಗೊಬ್ಬರ ಬರ್ತಲ್ಲ ಅದನ್ನ ನಾವು ಮೇಲ್ ಮೇಲೆ ತಕ್ಕೊಂಡು ಗೋಣಿ ಚೀಲದಲ್ಲಿ ತುಂಬಿ ನೆರಳಿಡಬೇಕು. ನೆರಳಿಟ್ಟ ನಂತರ ಇಲ್ಲ ಉಳಿದಂತ ಹುಳಗಳನ್ನ ಪಕ್ಕದ ಒಂದು ತೊಟ್ಟಿ ಇರ್ತಲ್ಲ ಆ ತೊಟ್ಟಿಲಿ ನಾವು ಹುಳವನ್ನು ಬಿಟ್ಟಾಗ ಅದು ಇನ್ನು ಒಂದು 15 ದಿವಸ ಅಥವಾ ತಿಂಗಳಲ್ಲಿ ಅದು ಗೊಬ್ಬರ ರೆಡಿ ಆಗುತ್ತೆ. ಈ ಬಂದಂತ ಗೊಬ್ಬರವನ್ನ ನಾವು ಬೀಜ ಬಿತ್ತೀವಲ್ಲ ಅವಾಗ ಬಿತ್ತುವ ಕೂರಿಗೆ ಮುಖಾಂತರ ಬಿತ್ತಬಹುದು ಅಥವಾ ಮುಂದೆ ಎರಚಿ ನಂತರ ನಾವು ಹರಗೋದ್ರ ಮುಖಾಂತರ ಭೂಮಿಗೆ ಸೇರಿಸಿದಾಗ ಈ ಒಂದು ಗೊಬ್ಬರದ ಒಂದು ಒಂದು ಜಮೀನಿಗೆ ಸೇರುತ್ತದೆ. ಬೇರೆ ಗೊಬ್ಬರ ತರ ಹಾಕಿ ಬಿಡಬಾರ್ದು. ನಾವು ಯಾವಾಗಲೂ ಗೊಬ್ಬರ ಹಾಕಿದ ತಕ್ಷಣವೇ ಭೂಮಿಗೆ ಸೇರುವಂತ ಕೆಲಸ ಮಾಡಬೇಕು. ಈ ಒಂದು ಎರೆಹುಳು ಹಾಕೋದ್ರಿಂದ ನಮ್ಮ ಒಂದು ಜಮೀನಿನ ಒಂದು ಪೋಷಕಾಂಶ ನಿರ್ವಹಣೆ ಹಾಗೂ ಒಂದು ನಮ್ಮ ಕೃಷಿ ಒಂದು ವೆಚ್ಚ ಕಡಿಮೆ ಆಗಿ ನಮ್ಮ ಭೂಮಿಯಲ್ಲಿರ್ತಕ್ಕಂಥ ಏನಪ್ಪ ಅಂದ್ರೆ ಈ ಎರೆಹುಳು ಗೊಬ್ಬರ ಹಾಕೋದ್ರಿಂದ ಸಾವಯವ ವಸ್ತುಗಳನ್ನ ಸೇರಿಸಿದಂಗೆ ಆಗುತ್ತೆ ಮತ್ತು ನಮ್ಮ ಭೂಮಿಯು ಒಳ್ಳೆ ಗುಣಮಟ್ಟದಾಗಿತ್ತು ಮತ್ತು ಉತ್ಪಾದನೆಯೂ ಒಳ್ಳೆ ಗುಣಮಟ್ಟದಾಗಿರುತ್ತದೆ. ಈ ಎರೆಹುಳು ಗೊಬ್ಬರ ಹಾಕೋದ್ರಿಂದ ನಮ್ಮ ರೈತರಿಗೆ ಈ ಒಂದು ರಾಸಾಯನಿಕಗಳ ವೆಚ್ಚಗಳು ಕಡಿಮೆ ಆಗಿ ಉತ್ತಮ ಗುಣಮಟ್ಟದ ಆಹಾರವನ್ನು ತಯಾರಿಸಲು ಅನುಕೂಲ ಆಗುತ್ತದೆ. ಇದುವರೆಗೆ ವೆಂಕನಗೌಡ ಅವರಿಂದ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ. ಈಗ ಕೇಳೋಣ ಒಂದು ರೈತ ಗೀತೆ, ಗಾನಯೋಗಿ ಪಂಚಾಕ್ಷರ ಗವಾಯಿ ಚಿತ್ರದಿಂದ ಆಯ್ದದ್ದು. ಸರಿಗಮ ಪದ ನಿಸ ಧನಿ ಸರಿ ಸರಿ ದಪ ಸರಿ ದಪ ಮಗರಿ ಸರಿ ಗಮ ಪದ ನಿಸ ಧನಿ ಸರಿ ಸರಿ ಸರಿ ಸರಿ ದಪ ಮ ಪದ ನಿ ಸರಿ ಸರಿ ದಪ ಸರಿ ದಪ ಮಗರಿ ಸರಿ ಗಮ ಪದ ನಿಸ ಧನಿ ಸರಿ ಗರಿ ಸರಿ ಸರಿ ಸರಿ ದಪ ಮ ಪದ ನಿ ಸರಿ ಸರಿ ಸರಿ ಸರಿ ದಪ ಮ ಪದ ನಿ ಸರಿ ಸರಿ ದಪ ಸರಿ ದಪ ಮಗರಿ ಸರಿ ಗಮ ಪದ ನಿ ಧನಿ ಸರಿ ಗರಿ ಸರಿ ಸರಿ ದಪ ಮ ಪದ ನಿ ಸರಿ ಗರಿ ಸರಿ ಸರಿ ಸರಿ ದಪ ಮ ಪದ ನಿ ಸರಿ ಸರಿ ಸರಿ ಸರಿ ದಪ ಮ ಪದ ನಿ ಸರಿ ಸರಿ ದಪ ಸರಿ ದಪ ಮಗರಿ ಸರಿ ಗಮ ಪದ ನಿ ಧನಿ ಸರಿ ಗಮ ಪಮ ಗಮ ಗರಿ ಸರಿ ಧನಿ ಧನಿ ಸರಿ ಗಮ ಗರಿ ಸರಿ ಸರಿ ದಪ ಮ ಪದ ನಿ ಸರಿ ಗರಿ ಸರಿ ಸರಿ ಸರಿ ದಪ ಮ ಪದ ನಿ ಸರಿ ಸರಿ ಸರಿ ಸರಿ ದಪ ಮ ಪದ ನಿ ಸರಿ ಸರಿ ದಪ ಸರಿ ದಪ ಮಗರಿ ಸರಿ ಗಮ ಪದ ನಿ ಸರಿ ಗಮ ಪದ ನಿ ಮಣ್ಣಿಂದ ಕಾಯ ಮಣ್ಣಿಂದ ಅನ್ನ